ಕಂಠವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರ ಹಮ್ ಬೋಲ್ ರಾ ತೆರೆ ಬೀಜು ಕಾ ಪುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತು ಜೋ ಯೇ ಅಂಧಾಧುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ ಶುದ್ಧತಾ ಝಲಕ್ತೀ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ पहली वाली बात कहाँ परंतु सब यही डाले सब नहीं आज भी लाखों जागरूक किसान परंपरागत विधि से फसल उगा रहे पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕ ಹಾಗೂ ಹವ್ಯಾಸಿ ವ್ಯಂಗ್ಯ ಚಿತ್ರಕಲಾವಿದರಾದ ಶಿರಿಷಿಯ ಜಿಎಂ ಬೊಮ್ಮನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳೋಣ ಜಿಎಂ ಹೆಗಡೆ ಬೊಮ್ಮನಹಳ್ಳಿ ಅವರೇ ನಮಸ್ಕಾರ ನಮಸ್ಕಾರ ಸಾಮಾನ್ಯವಾಗಿ ಈಗ ದಿನಪತ್ರಿಕೆ ಆಗ್ಬೋದು ಅಥವಾ ಒಂದು ವಾರಪತ್ರಿಕೆ ಆಗ್ಬೋದು ಅಥವಾ ಒಂದು ಮಾಸಪತ್ರಿಕೆಗಳಾಗ್ಬೋದು ಇಂಥದ್ರಲ್ಲೆಲ್ಲ ನಾವು ಈ ವ್ಯಂಗ್ಯ ಚಿತ್ರಗಳನ್ನ ನೋಡ್ತೀವಿ ವ್ಯಂಗ್ಯ ಚಿತ್ರಕಾರರಾಗಿ ನೀವು ಒಂದು ಪ್ರಕೃತಿಯನ್ನ ಒಬ್ಬ ವ್ಯಕ್ತಿಯನ್ನ ಒಂದು ಸಂದರ್ಭವನ್ನ ಹೇಗೆ ನೋಡುವಂತಹದ್ದು ಈಗ ಎಷ್ಟೋ ಮಂದಿ ವ್ಯಂಗ್ಯ ಚಿತ್ರ ಅಂದ್ರೆ ಅದು ಕೊಂಕು ಅನ್ನೋ ಅಭಿಪ್ರಾಯ ಇದೆ ನನ್ನ ದೃಷ್ಟಿಯಲ್ಲಿ ಅದು ವಿಡಂಬನೆ ಈಗ ಹಾಸ್ಯ ಪ್ರಧಾನವಾಗಿ ವ್ಯಂಗ್ಯ ಚಿತ್ರ ಇರ್ತದೆ ಈಗ ಪೇಪರಲ್ಲಿ ಯಾವುದೋ ಒಂದು ಪ್ರಧಾನಮಂತ್ರಿ ಇದೋ ಮುಖ್ಯಮಂತ್ರಿ ಇದೋ ಫೋಟೋ ಹಾಕ್ಬಹುದು ಆದ್ರೆ ಅವರು ಕಾರ್ಟೂನ್ ಅನ್ನೇ ಯಾಕೆ ಹಾಕ್ತಾರೆ ಅಂದ್ರೆ ಅದು ಒಂದು ವಿಡಂಬನೆ ಇರ್ತದೆ ಯಾವುದೋ ಒಂದು ಸಮಸ್ಯೆಯ ವಿಡಂಬನೆ ಇರ್ತದೆ ಈ ಊಟದಲ್ಲಿ ಉಪ್ಪಿನಕಾಯಿ ಇದ್ದಾಗೆ ಈ ಓದುಗ ನೀವು ಬೇಗ ಟಚ್ ಆಗೋದು ವ್ಯಂಗ್ಯ ಚಿತ್ರ ಯಾಕೆಂದ್ರೆ ಒಬ್ಬ ಸಂಪಾದಕ ಒಂದು ಪೇಜ್ ಅಲ್ಲಿ ಬರೆಯೋದನ್ನ ಒಬ್ಬ ವ್ಯಂಗ್ಯ ಚಿತ್ರಕಾರ ಒಂದೇ ಲೈನ್ ಅಲ್ಲಿ ಅಥವಾ ಮ್ಯಾಟ್ರೆ ಇಲ್ದೇನೆ ವ್ಯಂಗ್ಯ ಚಿತ್ರದಲ್ಲೇ ತೋರಿಸ್ಲಿಕ್ಕೆ ಆಗ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ವ್ಯಂಗ್ಯ ಚಿತ್ರ ನೋಡಿದಾಗ ಇಡೀ ದಿವಸದ ಏನು ಸಂಪಾದಕೀಯವನ್ನ ಕಾರ್ಟೂನ್ ನಲ್ಲೇ ಅವರಿಗೆ ಅರ್ಥ ಆಗ್ತದೆ ಯಾರು ಕೂಡ ವ್ಯಂಗ್ಯ ಚಿತ್ರವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಈಗ ಅದನ್ನು ನೋಡುಗರ ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ವ್ಯಂಗ್ಯ ಚಿತ್ರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅರ್ಥವನ್ನು ಕೊಡ್ತದೆ ಅಂತ ಇದು ನಿಜವ ಅಂದ್ರೆ ಈಗ ನಮ್ಮ ಪ್ರಕಾರ ಅದೀಗ ವ್ಯಂಗ್ಯ ಚಿತ್ರವನ್ನ ಡಿಟೇಲ್ ಆಗಿ ಯಾರು ನೋಡೋದಿಲ್ಲ ತಕ್ಷಣದ ಅವರಿಗೆ ಪ್ರತಿಕ್ರಿಯೆ ಒಬ್ಬೀಗ ಕೃಷಿಕನಿಗೆ ಕೃಷಿ ಸಮಸ್ಯೆ ಗೊತ್ತಿರ್ತದೆ ಅದೇ ವ್ಯಂಗ್ಯ ಚಿತ್ರದಲ್ಲಿ ಅವನು ಈಗಿನ ಮಂಗನ ಕಾಟನೋ ಅಥವಾ ಅಡಿಕೆ ಕೊಳೆನೋ ಯಾವುದನ್ನೋ ಒಂದೇ ಚಿತ್ರದಲ್ಲೇ ಬೇಗ ಅರ್ಥ ಆಗುವಾಗ ಕಾರ್ಟೂನ್ ಬರೀತಾರೆ ಈಗ ಅದಕ್ಕೆ ಹೆಚ್ಚಿನ ವಿವರಣೆ ಬೇಕಾಗಿರೋದಿಲ್ಲ ಇದರಿಂದ ವ್ಯಂಗ್ಯ ಚಿತ್ರ ಬೇಗ ಕ್ಲಿಕ್ ಆಗ್ತದೆ ಈ ಕರ್ನಾಟಕದಲ್ಲಿ ಒಂದು 100 ವ್ಯಂಗ್ಯ ಚಿತ್ರಕಾರರಿದ್ದಾರೆ ಸಾಧಾರಣ ವ್ಯಂಗ್ಯ ಚಿತ್ರಗಳು ಇಲ್ದೋದ ಪತ್ರಿಕೆನೆ ಇಲ್ಲ ಮೂಲತಃ ಅದು ವ್ಯಂಗ್ಯ ಚಿತ್ರ ನಮ್ಮ ದೇಶದ್ದಲ್ಲ ಅಂತ ಹೇಳ್ತಾರೆ ವಿದೇಶಿ ಕಲೆ ಅಂತ ಹೇಳಿ ಆದ್ರೆ ಈಗ ನಮ್ಮ ದೇಶದಲ್ಲಿ ಮುದ್ರಣ ಮಾಧ್ಯಮ ಬೆಳೀತಾ ಬಂದಂಗೆ ವ್ಯಂಗ್ಯ ಚಿತ್ರಕ್ಕೆ ತುಂಬಾ ಅವಕಾಶ ಕೊಟ್ಟಿದ್ದಾರೆ ಈ ಡಿಜಿಟಲ್ ಇದರಲ್ಲಿ ಕೂಡ ವ್ಯಂಗ್ಯ ಚಿತ್ರ ಇದ್ದೇ ಇದೆ ಪ್ರತಿ ದಿವಸ ಎಲ್ಲಾ ಪತ್ರಿಕೆಗಳಲ್ಲಿ ಒಂದು ಪಾಕೆಟ್ ಕಾರ್ಟೂನ್ ಇರ್ತದೆ ಅಥವಾ ರಾಜಕೀಯ ವಿಡಂಬನೆ ಕಾರ್ಟೂನ್ ಇರ್ತದೆ ಆದ್ರೆ ವ್ಯಂಗ್ಯ ಚಿತ್ರವನ್ನು ಯಾಕಾಗಿಡ್ತಾರೆ ಅಂದ್ರೆ ಓದುಗರಿಗೆ ಅದೊಂದು ಟೈಮ್ ಪಾಸ್ ಕೊಡ್ತದೆ. ಅದು ಊಟದಲ್ಲಿ ಉಪ್ಪಿನಕಾಯಿ ಅಂತ ನಾವು ಹೇಳ್ತೀವಿ, ಅದೇ ಊಟ ಅಲ್ಲ. ಈ ವ್ಯಂಗ್ಯಚಿತ್ರ ಕಲೆಯನ್ನು ಅಧ್ಯಯನ ಮಾಡೋದು ನಿಮ್ಮ ಒಂದು ಹಿನ್ನೆಲೆ ಹೇಳಿ, ಈ ಕ್ಷೇತ್ರದಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು, ಪ್ರಾಥಮಿಕ ಹೈಸ್ಕೂಲ್ ಹಂತದಲ್ಲೇ ಇದರ ಬಗ್ಗೆ ನೀವು ಆಸಕ್ತಿಯಿಂದ ತೊಡಗಿಸಿಕೊಂಡವರ ಹೇಗೆ ಅಂತ? ಈಗ ನಾನು ಧಾರವಾಡದ ಫೈನ್ ಆರ್ಟ್ ಸ್ಕೂಲ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಇದರಲ್ಲಿ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಮಾಡ್ಲಿಕ್ಕೆ ಹೋಗಿದ್ದು. ಆದರೆ ನನಗೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಗಲೇ ವಿಶ್ವವಾಣಿ ಮತ್ತು ಪ್ರಪಂಚ ಪತ್ರಿಕೆಗಳಿಗೆ ಕಾರ್ಟೂನ್ ಬರೀತಾ ಇದ್ರು. ಅಂದರೆ ಮೂಲತಃ ವ್ಯಂಗ್ಯ ಚಿತ್ರಕ್ಕೆ ಅಂತ ಎಲ್ಲೂ ಸ್ಕೂಲ್ ಇಲ್ಲ. ಈಗ ನಾವು ಆಸಕ್ತಿಯಿಂದ ಅದನ್ನು ಡೆವಲಪ್ ಮಾಡ್ಕೊಳ್ಬೇಕು ಬಿಟ್ಟರೆ ವ್ಯಂಗ್ಯ ಚಿತ್ರನೇ ಸಪ್ರೇಟಾಗಿ ಕಲಿಸ್ಲಿಕ್ಕೆ ಎಲ್ಲೂ ಸ್ಕೂಲ್ ಇಲ್ಲ. ಈಗ ನಾವು ರಿಯಲ್ ಆರ್ಟ್ ಮಾಡಿದವಾಗ ನಾನು ಏನು ಯೋಚನೆ ಮಾಡಿದೆ, ನಾವು ಈಗ ಹಳ್ಳಿಯಿಂದ ಬಂದವರು, ನಾವು ಈಗ ಪೇಂಟಿಂಗ್ ಮಾಡಿ ಮನೆಯಲ್ಲಿ ಹಾಕ್ಕೊಂಡ್ರೆ ಅದನ್ನು ಯಾರೂ ನೋಡೋದಿಲ್ಲ, ಅದಕ್ಕೆ ಮಾರ್ಕೆಟ್ ಮಾಡೋದು ಕಷ್ಟ. ಆ ಕಾರಣದಿಂದ ಕಾರ್ಟೂನ್ ನನಗೆ ಈಸಿ ಅನಿಸ್ತು. ಅಂದರೆ ಮನೆಯಿಂದನೇ ಪಾಕೆಟ್ ಕಾರ್ಟೂನ್ ಮಾಡಿ ಆಗಿನ ಕಾಲದಲ್ಲಿ ಪೋಸ್ಟ್ ಮಾಡಬೇಕಿತ್ತು. ಒಂದು ವಾರದಲ್ಲಿ ಅದು ಪತ್ರಿಕಾಲಯಕ್ಕೆ ಹೋಗಿ ಒಂದು ಇನ್ನೂ 15 ದಿವಸದೊಳಗೆ ಪ್ರಕಟ ಆಗಿ ಬರ್ತಿತ್ತು. ಈಗಿನ ಥರ ಇಮೇಲ್ ಮಾಡೋ ಅವಕಾಶ ಆಗಿರಲಿಲ್ಲ. ಆದರೆ ವ್ಯಂಗ್ಯ ಚಿತ್ರ ನನಗೆ ಪಾಕೆಟ್ ಮನಿ ಆಗಲೇ ನನಗೆ ಓದೋ ಇದರಲ್ಲಿ ಒಂದು ಖರ್ಚಿಗೆ ಸಂಪಾದನೆಗೆ ಅವಕಾಶ ಮಾಡಿಕೊಡ್ತು. ಯಾಕಂದ್ರೆ ಒಂದು 50-100 ರೂಪಾಯಿ ತನಕ ಆಗಿನ 20 ವರ್ಷದಿಂದ ಕೊಡ್ತಿದ್ರು, ಈಗ ಸಂಭಾವನೆ ಜಾಸ್ತಿ ಕೊಡ್ತಾರೆ. ಆದರೆ 20 ವರ್ಷದ ಹಿಂದೆ ನಮ್ಗೆ 50 ರೂಪಾಯಿ ಕೂಡ ಒಂದು ಪಾಕೆಟ್ ಮನಿ ಆಗ್ತಾ ಇತ್ತು. ಮತ್ತೆ ಇನ್ನೊಂದು ಏನಂದ್ರೆ ಚಿತ್ರಕಲೆಯಲ್ಲಿ ಅನಾಟಮಿ ಬೇಕು, ಅಂದ್ರೆ ಮನುಷ್ಯನ ಅಂಗರಚನಾ ಶಾಸ್ತ್ರ ಪ್ರಕಾರ ಡ್ರಾಯಿಂಗ್ ಇರಬೇಕು. ಆದ್ರೆ ಕಾರ್ಟೂನ್ ಅಲ್ಲಿ ಅನಾಟಮಿ ಮಹತ್ವ ಅಲ್ಲ, ಅದು ತಲೆ ದೊಡ್ಡದಿರ್ತದೆ, ಕೈಕಾಲು ಸಣ್ಣ ಮಾಡ್ತಾರೆ. ಅಂದ್ರೆ ವ್ಯಂಗ್ಯ ಚಿತ್ರಕ್ಕೆ ಯಾವುದೇ ಶಾಸ್ತ್ರೀಯ ಕಲೆಯಾಗಿ ಕಲ್ತ್ಕೊಂಡು ಬರಬೇಕಂತಿಲ್ಲ, ಯಾರೂ ಕೂಡ ಕಲಿಬಹುದು. ಈಗ ನಾನು ಮೊದಲೇ ಹೇಳ್ದಂಗೆ 100 ವ್ಯಂಗ್ಯ ಚಿತ್ರಕಾರರು ನಮ್ಮ ರಾಜ್ಯದಲ್ಲಿ ಇವಾಗ ಇದ್ದಾರೆ, ಅದರಲ್ಲಿ ಒಂದು 50% ಮಂದಿನೂ ಶಾಸ್ತ್ರೀಯವಾಗಿ ಕಲ್ತವರಲ್ಲ, ಬೇರೆಯವ್ರದ್ದು ಅನುಕರಣೆ ನೋಡಿ ನೋಡೇ ಕಲ್ತಿದ್ದು. ಮತ್ತೇನಂದ್ರೆ ಒಂದು ಬರಿತಾ ಬರಿತಾ ಅವರದ್ದೇ ಒಂದು ಸ್ಟೈಲ್ ಬಂದ್ಬಿಡ್ತದೆ. ಈಗ ನಾನೊಂದು ಚಿತ್ರ ಬರೆದ್ರೆ ಅಲ್ಲಿ GM ಬೊಮ್ಮನಹಳ್ಳಿ ಅಂತ ಹಾಕಬೇಕಂತಿಲ್ಲ, ಅದು ಬರೀ ಚಿತ್ರ ನೋಡಿದ್ರೆ ಅದು ನಮ್ದೇ ಚಿತ್ರನೇ ನಮ್ದು ಸಿಗ್ನೇಚರ್ ಆಗಿರ್ತದೆ. ಸಪರೇಟ್ ಬರೀದೇ ಹೋದ್ರೂ ಕೂಡ ಅದು ಚಿತ್ರನೇ ನಮ್ಮ ಹೆಸರನ್ನು ಹೇಳ್ತದೆ. ಹಂಗೆ ಅಷ್ಟು ಡೆವಲಪ್ ಆಗಲಿಕ್ಕೆ ಸ್ವಲ್ಪ ಪ್ರಯತ್ನ ಬೇಕು. ವ್ಯಂಗ್ಯ ಚಿತ್ರಗಳು ತಾನಾಗೆ ಅಂದ್ರೆ ಬರಿತಾ ಬರಿತಾ ವ್ಯಂಗ್ಯ ಚಿತ್ರ ಬರ್ತದೆ, ಅದಕ್ಕೆ ಇಂಥದ್ದೇ ಅಂತ ಇಲ್ಲ. ಯಾಕಂದ್ರೆ ಈಗ ಒಬ್ಬೊಬ್ರು ಕಣ್ಣನ್ನು ಒಬ್ರು ಒಂಥರ ಬರೀತಾರೆ, ಮೂಗನ್ನು ಒಬ್ರು ಒಂಥರ ಬರೀತಾರೆ, ಕೂದಲನ್ನು ಒಬ್ರು ಒಂಥರ ಬರೀತಾರೆ, ಅದ ಅವ್ರವ್ರದ್ದೇ ಸ್ಟೈಲ್. ಅದು ಏನು ಚಿತ್ರಕಲೆ ಪೇಂಟಿಂಗ್ ನಲ್ಲಿ ಇಂಥವ್ರದ್ದೇ ಪೇಂಟಿಂಗ್ ಅಂತ ಹೆಂಗ ಅವರು ಬರಿತಾ ಬರಿತಾ ಒಂದು ರೂಢಿಸ್ಕೊಳ್ತಾರೋ, ವ್ಯಂಗ್ಯ ಚಿತ್ರ ಕೂಡ ಅವರದ್ದೇ ಆದ ಇದ್ರಲ್ಲಿ ಬೆಳವಣಿಗೆ ಆಗಿರ್ತದೆ. ಈ ವ್ಯಂಗ್ಯ ಚಿತ್ರ ಕಲೆಯನ್ನ ಕಲಿಯುವಂತಹ ಒಂದು ವಿಧಾನ ಹೇಗೆ, ಅದಕ್ಕೆ ಏನು ಮಾರ್ಗದರ್ಶನ ಏನಾದ್ರು ಇದೆಯೋ ಅಥವಾ ಒಂದು ರೆಫರೆನ್ಸ್ ಅಂತ ಪುಸ್ತಕಗಳು ಗುರುಗಳು ಇದ್ದಾರೆ ಹೇಗೆ? ಅಲ್ಲ, ನನ್ನ ತಿಳುವಳಿಕೆ ಪ್ರಕಾರ ಬೇರೆಯವ್ರದ್ದು ಅನುಕರಣೆ ಮೊದಲು ಮಾಡಬೇಕು, ಆದರೆ ಕೊನೆ ತನಕ ಅನುಕರಣೆನೇ ಅವರದ್ದಾಗಬಾರ್ದು. ಈಗ ಬೇರೆಯವರದ್ದು ಮೊದಲನೇ ಹಂತದಲ್ಲಿ ಕಲಿಯುವ ಹಂತದಲ್ಲಿ ಅನುಕರಣೆ ಬೇಕು, ಆಮೇಲೆ ಬರಿತಾ ಬರಿತಾ ಅವರೇ ಒಂದು ಅವರದ್ದೇ ಆದ ಸ್ಟೈಲ್ ರೂಢಿ ಆಗ್ತದೆ. ಯಾಕೆಂದರೆ ಈಗ ನನ್ನ ಕೈಯಲ್ಲಿ ಕಲ್ತವರೇ ತುಂಬಾ ಮಂದಿ ಕಾರ್ಟೂನ್ ಬರಿತಾ ಇದ್ದಾರೆ, ಆದ್ರೆ ಮೊದಲು ನಮ್ಮ ಅನುಕರಣೆ ಮಾಡ್ತಿದ್ರು ಅವರು, ಈಗ ಅವರದ್ದೇ ಒಂದು ಸ್ಟೈಲ್ ರೂಢಿ ಮಾಡ್ಕೊಂಡಿದ್ದಾರೆ. ಈಗ ಮೊದಲೇ ಹೇಳ್ದಂಗೆ ವ್ಯಂಗ್ಯ ಚಿತ್ರಕ್ಕೆ ಹೀಗೆ ಕಲಿಬೇಕು ಹೀಗೆ ಕಲಿಬೇಕು ಅನ್ನೋದಿಲ್ಲ. ಈಗ ನಾನು ಮಕ್ಕಳಿಗೆ ಈಸಿಯಾಗಿ ಕಲೀಲಿಕ್ಕಂತೇಳಿ ಒಂದು ಸೊನ್ನೆ ಚಿತ್ರ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೇನೆ. ಅದು ಗೋಲುಗಳನ್ನು ಸೊನ್ನೆಯನ್ನು ಯಾರು ಕೂಡ ಹಾಕಬಹುದು, ಅಥವಾ ಸೊನ್ನೆ ನೇರವಾಗಿ ಹಾಕ್ಲಿಕ್ಕೆ ಬರದೇ ಹೋದ್ರೆ ಒಂದು ಕಾಯಿನ್ ತಗೊಂಡು ಹಾಕ್ಬಹುದು, ಒಂದು ಬಳೆ ತಗೊಂಡು ಸರ್ಕಲ್ ಹಾಕ್ಬಹುದು, ತ್ರಿಜ್ಯ ತಗೊಂಡು ಸರ್ಕಲ್ ಹಾಕ್ಬಹುದು. ಅವರಿಗೆ ಸೊನ್ನೆ ಹಾಕ್ಲಿಕ್ಕೆ ಬಂದ್ರೆ ಮನುಷ್ಯರ ಮುಖಗಳನ್ನು ಮಾಡ್ಲಿಕ್ಕೆ ಬರ್ತದೆ, ಪ್ರಾಣಿ ಪಕ್ಷಿಗಳನ್ನು ಸೊನ್ನೆಯಿಂದ ಮಾಡ್ಲಿಕ್ಕೆ ಬರ್ತದೆ. ನಾನು ಈಗ ಸಿರ್ಸಿಯಲ್ಲಿ 3 ಸ್ಕೂಲಲ್ಲಿ ಗೆಸ್ಟ್ ಟೀಚರ್ ಡ್ರಾಯಿಂಗ್ ಸರ್ ಆಗಿ ಹೋಗ್ತಾ ಇದ್ದೇನೆ. ಅಲ್ಲಿ ಒಂದೊಂದು ಸ್ಕೂಲಲ್ಲಿ 500 ಮಕ್ಕಳಿದ್ದಾರೆ, ಆದ್ರೆ 500 ಮಕ್ಕಳಿಗೆ ನಾವು ಒಂದು 10% ಮಕ್ಕಳಿಗೆ ಆಸಕ್ತಿ ಇರ್ತದೆ, ಉಳಿದವರಿಗೆ ಆಸಕ್ತಿ ಇರೋದಿಲ್ಲ. ಆದ್ರೆ ನನ್ನ ಉದ್ದೇಶ ಒಂದು ಕ್ಲಾಸ್ ರೂಮಲ್ಲಿ 50 ಮಕ್ಕಳಿದ್ರೆ 50 ಮಕ್ಕಳು ನಮ್ಮ ಕಡೆ ಗಮನ ಕೊಡಬೇಕು, 50 ಮಕ್ಕಳು ಆಸಕ್ತಿ ತಗೊಳ್ಬೇಕಂದ್ರೆ ನಾವು ಈಸಿ ಮೆಥಡಲ್ಲೇ ಹೋಗ್ಬೇಕಾಗ್ತದೆ. ಈಗ ನಮಗೇನೋ ಚಿತ್ರ ಬರೀಲಿಕ್ಕೆ ಬರ್ತದೆ ಅಂತ ನಾವು ಬರಿತಾ ಹೋಗ್ಬಿಟ್ರೆ ಅವರು ನಮ್ಮ ಕಡೆ ಆಸಕ್ತಿ ತಗೊಳ್ಳೋದಿಲ್ಲ. ಆ ಕಾರಣದಿಂದ ಸೊನ್ನೆ ಚಿತ್ರ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಸಿರ್ಸಿ ಮತ್ತೆ ನಮ್ಮ ಉತ್ತರ ಕನ್ನಡದ ಭಾಳ ಸ್ಕೂಲ್ಗಳಿಗೆ, ಕನಿಷ್ಠ ಸಿರ್ಸಿ ತಾಲೂಕಲ್ಲಿ ಎಲ್ಲ ಸ್ಕೂಲು ಹೈಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಡೆಮೋ ಮಾಡಿ ಅವರಿಗೆ ಹೌದು ನಾವು ಕೂಡ ಡ್ರಾಯಿಂಗ್ ಮಾಡಬಹುದು ಅನ್ನೋ ಆಸಕ್ತಿಯನ್ನು ಮೊದಲು ಮಾಡಿದ್ದೇನೆ. ಯಾಕಂದ್ರೆ ನನ್ನ ದೃಷ್ಟಿಯಲ್ಲಿ ಚಿತ್ರಕಲೆ ಅನ್ನೋದು ಬೈ ಬರ್ತಲ್ಲ, ಹುಟ್ಟಿನಿಂದ ಯಾರು ಕಲಾವಿದರಾಗಿರೋದಿಲ್ಲ. ಈಗ ನಾವು ಸಣ್ಣಿರುವಾಗ ಅನ್ಕೊಂಡಿದ್ವಿ ಕಲಾವಿದರ ಮಕ್ಕಳು ಕಲಾವಿದರಾಗ್ತಾರೆ, ಗುಡಿಗಾರರ ಮಕ್ಕಳು ಗಣಪತಿ ಮಾಡ್ತಾರೆ, ಅದು ತಪ್ಪು. ನಾವು ಯಾವುದಕ್ಕೆ ಆಸಕ್ತಿ ಕೊಡ್ತೇವೋ ಅದು ನಮಗೆ ಆ ವಿದ್ಯೆ ಬರ್ತದೆ. ಇನ್ನೊಂದೇನಂದ್ರೆ ಚಿತ್ರಕಲೆ ಕಲಿತವರೆಲ್ಲ ಆರ್ಟಿಸ್ಟೇ ಆಗ್ಬೇಕಂತಲ್ಲ. ಈಗೇನಿದೆ ಈಗಿನ ಶಿಕ್ಷಣದಲ್ಲಿ ನಲಿಕಲಿ ಅಂದ್ರೆ ಈಗ ಚಿತ್ರಗಳ ಮೂಲಕ ಅವರಿಗೆ ಪಠ್ಯ ಎಷ್ಟು ಮುಖ್ಯನೋ ಪಠ್ಯೇತರನೂ ಅಷ್ಟೇ ಮುಖ್ಯ ಆಗಿರ್ತದೆ. ಈಗ ನೀವು ಚಿತ್ರಕಲೆ ಒಂದು ಹಸುವಿನ ಬಗ್ಗೆ ಶಿಕ್ಷಕರು ಹೇಳಬೇಕಂದ್ರೆ ಒಂದು ಸರಳವಾಗಿ ಒಂದು ಹಸುವಿನ ಬರ್ಕೊಂಡು ಹೇಳಿದ್ರೆ ಮಕ್ಕಳು ಬೇಗ ಅಲ್ಲಿ ಟಚ್ ಆಗ್ತಾರೆ, ಅಥವಾ ಒಂದು ಹಕ್ಕಿಯನ್ನು ಬಿಡಿಸ್ಕೊಂಡು ಹಕ್ಕಿ ಬಗ್ಗೆ ಹೇಳಿದ್ರೆ ಬೇಗ ಟಚ್ ಆಗ್ತಾರೆ. ಆ ಕಾರಣದಿಂದ ಚಿತ್ರಕಲೆ ಬೇಕು. ಇನ್ನೊಂದೇನಂದ್ರೆ ಈಗಿನ ಮೊಬೈಲ್ ಇದರಲ್ಲಿ ಮಕ್ಕಳು ಬಹುತೇಕ ಮಕ್ಕಳು ಮೊಬೈಲಿಗೆ ಇದಾಗಿರ್ತಾರೆ. ಹೌದೌದು. ಈಗ ನಾವು ಈ ತರ ಹವ್ಯಾಸಗಳನ್ನು ಅವ್ರಿಗೆ ಬೆಳೆಸಿದ್ರೆ ಶನಿವಾರ ಭಾನುವಾರ ವರ್ಕ್ ಮನೆ ಇದು ಪುಸ್ತಕದ ವರ್ಕ್ ಎಲ್ಲ ಮುಗಿದ ಮೇಲೆ ಒಂದು ಅರ್ಧ ಗಂಟೆ ಡ್ರಾಯಿಂಗ್ ಮಾಡಿದ್ರೆ ಅವ್ರಿಗೆ ರಿಲ್ಯಾಕ್ಸ್ ಸಿಗ್ತದೆ, ಕಾನ್ಸಂಟ್ರೇಟ್ ಬರ್ತದೆ. ಈಗ ಟಿವಿ ಮೊಬೈಲ್ಗಳು ಅವ್ರ ಮನಸ್ಸನ್ನು ಚಂಚಲಗೊಳಿಸ್ತದೆ. ಈ ತರ ಹವ್ಯಾಸಗಳು ಏಕಾಗ್ರತೆ ತಂದುಕೊಡ್ತದೆ. ಅವರು ಚಿತ್ರ ಬರೀಲಿಕ್ಕೆ ಅರ್ಧ ಗಂಟೆ ಕೂತ್ಕೊಳ್ತಾರೆ ಅಂತ ಆದ್ರೆ ಓದ್ಲಿಕ್ಕೂ ಕೂತ್ಕೊಳ್ತಾರೆ. ಅದ್ರ ಒಂದು ಇನ್ನೊಂದು ಏನಂದ್ರೆ ಅವರಿಗೆ ಕೈ ಬರಹ ಶುದ್ಧ ಚಂದ ಆಗ್ತದೆ. ಈಗ ಸೈನ್ಸ್ ಚಿತ್ರಗಳಿಗೆ ಎಸ್ ಎಲ್ ಸಿ ಅಲ್ಲಿ 20 ಮಾರ್ಕ್ಸ್ ಇರ್ತದೆ. ನಾನು ಅದೇ ಹೇಳ್ತೇನೆ, ನೀವು ಡ್ರಾಯಿಂಗ್ ಬರೀಲಿಕ್ಕೆ ಕಲ್ತ್ಕೊಂಡ್ರೆ ನೀವು ಒಂದು ಮುಂದೆ ಶಿಕ್ಷಕರಾಗಿ ಡಾಕ್ಟರ್ ಆಗಿ ಯಾವುದೇ ಉದ್ಯೋಗ ಮಾಡಿ ನಿಮಗೆ ಚಿತ್ರಕಲೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತದೆ ಜೀವನದಲ್ಲಿ. ಯಾಕಂದ್ರೆ ಅವರು ನಾವೀಗ ಹಳ್ಳಿ ಸ್ಕೂಲಿಗೆ ಹೋದಾಗ ಬಹಳಷ್ಟು ಪೇರೆಂಟ್ಸ್ಗಳು ಕೃಷಿಕರು ಇರ್ತಾರೆ. ಈಗ ನೀವು ಒಮ್ಮೆ ಕೃಷಿಕರೇ ಆಗೋದಿದ್ರು ನಿಮಗೆ ಚಿತ್ರಕಲೆ ಮನೆಯಲ್ಲಿ ನಿಮ್ಮ ಒಂದು ಶಿಸ್ತಾಗಿರೋದು ಕೂಡ ಒಂದು ಡ್ರಾಯಿಂಗ್ ಆರ್ಟ್. ಚಿತ್ರನೇ ಬರೆದು ಆರ್ಟಿಸ್ಟ್ ಆಗ್ಬೇಕಂತಲ್ಲ, ಮನೆಯನ್ನು ಚಂದವಾಗಿ ಇಟ್ಕೊಳ್ಳೋದು, ಗಾರ್ಡನ್ ಇಟ್ಕೊಳ್ಳೋದು, ಮನೆಯನ್ನು ಚಂದವಾಗಿ ಇಟ್ಕೊಳ್ಳಿಕ್ಕೂ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಬೇಕು. ಅದು ಅವರಲ್ಲಿ ಡೆವಲಪ್ ಆಗ್ತದೆ. ಈಗ ಹೆಣ್ಮಕ್ಳಿಗೆ ಈ ಟ್ರೆಡಿಷನಲ್ ಆರ್ಟ್ ಮನೆಯಿಂದ ನಮ್ಮ ಸಂಪ್ರದಾಯದ ಹಬ್ಬಗಳಲ್ಲಿ ಅವರೇ ಡ್ರಾಯಿಂಗ್ ಮಾಡ್ಲಿಕ್ಕೆ ಬರ್ತದೆ, ರಂಗೋಲಿ ಬರೀಲಿಕ್ಕೆ ಬರ್ತದೆ. ಈಗೆಲ್ಲರೂ ಸಾಫ್ಟ್ವೇರು ಅಥವಾ ಬಿಳಿ ಕಾಲರ್ ಜಾಬಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತ ಜಾಬ್ಗಳಿಗೆ ಹೋದ್ರೂ ಕೂಡ ಹವ್ಯಾಸವಾಗಿ ಇದನ್ನು ಮುಂದುವರಿಸಬಹುದು. ಹೌದೌದು. ಈಗ ನಾನು ನನ್ನ ಈಗ ಹೇಳ್ತೇನೆ, ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಆದ್ರೆ ವೀಕೆಂಡ್ ಅಂತೇಳಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಎಲ್ಲೋ ಟೂರಿಗೆ ಹೋಗುದು ಅಥವಾ ಅನೈತಿಕವಾಗಿ ತೊಡ್ಕೊಳ್ಳೋದಕ್ಕಿಂತ ಈಗ ನಿಮ್ಮನ್ನು ಸಂಸ್ಕಾರ ಕೊಡುವಂತ ಈ ಹವ್ಯಾಸಗಳಲ್ಲಿ ಇಟ್ಕೊಳ್ಳಿ. ಪೇಂಟಿಂಗ್ ಮಾಡಿಕೊಂಡು ಚಿತ್ರ ಬರ್ಕೊಂಡು ನೌಕರಿ ಮಾಡೋರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನೀವು ಇದರಿಂದನೇ ಜೀವನ ಅಂತ ನಾನು ತಪ್ಪು ಕಲ್ಪನೆ ಇದೆ. ಯಾಕಂದ್ರೆ ಚಿತ್ರಕಲೆ ಮನುಷ್ಯನಿಗೆ ಸಂಸ್ಕಾರ ಕೊಡುವಂಥದ್ದು, ಆ ಕಾರಣಕ್ಕಾಗಿ ಚಿತ್ರಕಲೆ ಕಲೀರಿ ಅಂತ ನಾವು ಹೇಳೋದು. ವ್ಯಂಗ್ಯಚಿತ್ರ ಕಲೆಯನ್ನು ಕಲಿಬೇಕಿದ್ರೆ ಮೂಲಭೂತವಾಗಿ ಒಂದು ಕಲ್ಪನಾ ಶಕ್ತಿಯು ಕೂಡ ಬೇಕಾಗ್ತದೆ. ಯಾವ ವಿಚಾರವನ್ನ ಆಯ್ದುಕೊಂಡು ನಾವು ವ್ಯಂಗ್ಯಚಿತ್ರವನ್ನು ಬರಿಬಹುದೆನ್ನುವಂಥ ಒಂದು ಕಲ್ಪನೆ ಬೇಕಾಗ್ತದೆ ಅಂತ ಹೇಳಿ ಇದನ್ನು ರೂಢಿಸಿಕೊಳ್ಳುವುದು ಹೇಗೆ? ಈಗ ಸರಳವಾಗಿ ಹೇಳಬೇಕಂದ್ರೆ ನೀವು ಒಂದು ಬೆಳಗ್ಗೆ ಎದ್ದ ತಕ್ಷಣ ಪತ್ರಿಕೆಯನ್ನು ಹಿಡ್ಕೊಳ್ತೀರಿ, ಅವತ್ತಿನ ಸಮಸ್ಯೆಗಳು ಈಗ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ರಾಜಕೀಯ ಸಮಸ್ಯೆಗಳು ಇರ್ಬೋದು ಅಥವಾ ಬಡವರ ಬಗ್ಗೆ ಧ್ವನಿ ಆಗ್ಲಿಕ್ಕೆ ನಿಮ್ಗೊಂದು ಕಾರ್ಟೂನ್ ಒಂದು ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈಗ ನೀವು ಮಧ್ಯಮ ವರ್ಗದಿಂದ ಬಂದವರಾದ್ರೆ ನಿಮ್ಗೆ ಬಡವರ ಧ್ವನಿ ಗೊತ್ತಿರ್ತದೆ, ಅವ್ರ ಮನಸ್ಸು ಗೊತ್ತಿರ್ತದೆ. ಅವಾಗ ನೀವು ವ್ಯಂಗ್ಯ ಚಿತ್ರದಲ್ಲಿ ಒಂದೇ ಸಾಲಲ್ಲಿ ನಿಮ್ಮ ಅಭಿವ್ಯಕ್ತಿಯನ್ನು ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ. ಈಗ ವ್ಯಂಗ್ಯ ಚಿತ್ರಕ್ಕೆ ನೀವು ವಿಷಯ ಅಂತ ಹೇಳಿದ್ರಲ್ಲ, ಅದೀಗ ನೀವು ಈಗ ಒಂದು ಇಡೀ ಪೇಪರ್ ಓದ್ದವಾಗ ನೀವು ಅದೇ ಫೀಲ್ಡ್ ಅಲ್ಲಿ ಇದ್ದವ್ರಿಗೆ ತಕ್ಷಣ ಈ ವಿಷಯದ ಮೇಲೆ ನಾವು ಕಾರ್ಟೂನ್ ಮಾಡಬಹುದು ಅಂತ ಅನಿಸ್ತದೆ. ಈಗ ಸರ್ಕಾರ ಯಾವುದೇ ಇರಲಿ ಸಮಸ್ಯೆ ಇದ್ದೇ ಇರ್ತದೆ. ಯಾಕಂದ್ರೆ ಅತಿಯಾದ ಮಳೆ ಆದವಾಗ ರಸ್ತೆಗಳೆಲ್ಲ ಹೊಂಡ ಬೀಳ್ತದೆ, ಡೆವಲಪ್ಮೆಂಟಿಗೆ ದುಡ್ಡಿರೋದಿಲ್ಲ. ಅಥವಾ ಆ ಸಮಸ್ಯೆಯನ್ನ ನಾವು ಕಾರ್ಟೂನ್ ರೂಪದಲ್ಲಿ ಹೇಳಿದವಾಗ ಬೇಗ ಟಚ್ ಆಗ್ತದೆ. ಈಗ ನಗರ ಕೇಂದ್ರಿತ ಸಮಸ್ಯೆಗಳೇ ಬೇರೆ ಇರ್ತದೆ. ಈಗ ನೀವು ಹಳ್ಳಿಯಲ್ಲಿ ಇರೋರಾದ್ರೆ ಹಳ್ಳಿಗೆ ನೀವು ಧ್ವನಿ ಆಗ್ಬೋದು, ಈಗ ಬಡವರಿಗೆ ನೀವು ಧ್ವನಿ ಆಗ್ಬೋದು. ಯಾಕಂದ್ರೆ ನೀವು ಪೊಲಿಟಿಕಲ್ ಬಿಡಿ, ಅದು ರಾಜಕೀಯ ನಮಗೆ ಬೇಡ, ಆದ್ರೆ ಈಗ ಜನಸಾಮಾನ್ಯರಿಗೆ ಧ್ವನಿ ಆಗ್ಲಿಕ್ಕೆ ಇದೊಂದು ಒಳ್ಳೆ ಮಾಧ್ಯಮ. ಈಗ ನಾನು 94ನೇ ಇಸ್ವಿಯಿಂದ ಇಲ್ಲಿ ತನಕ ಒಂದು 26-27 ವರ್ಷದಲ್ಲಿ 20,000 ವ್ಯಂಗ್ಯ ಚಿತ್ರಗಳು ಪ್ರಕಟ ಆಗಿದೆ. ಕರ್ನಾಟಕದ ಯಾವ ಪತ್ರಿಕೆಯನ್ನು ಬಿಟ್ಟಿಲ್ಲ ನಾನು. ಅವರು ಸಂಭಾವನೆ ಕೊಡೋದು ಮುಖ್ಯ ಅಲ್ಲ. ಈಗ ನಮಗೆ ಆ ಒಂದು ಹವ್ಯಾಸ ಬೆಳೆದವಾಗ ಪ್ರತಿ ದಿವಸ 2-4 ಕಾರ್ಟೂನ್ ಬರೀಬೇಕು. ಅದನ್ನ ನಾವು ಯಾರು ಖುಷಿಯಿಂದ ಪಬ್ಲಿಷ್ ಮಾಡ್ತಾರೋ ಅವ್ರಿಗೆ ಕೊಡಬೇಕು. ಅಂದ್ರೆ ಈಗ 20,000 ವ್ಯಂಗ್ಯ ಚಿತ್ರ ನಾವು ಹಳ್ಳಿಯಲ್ಲಿ ಇದ್ದವರಿಗೆ ಸಾಧ್ಯ ಆಗಿದೆ. ಈಗ ನಮ್ದು ವೃತ್ತಿ ಫುಲ್ ಟೈಮ್ ಜಾಬ್ ಅಲ್ಲ. ಈಗ ನಾವು ಕೃಷಿಕರು ಹೌದು, ಕೃಷಿನೂ ಮಾಡಿಕೊಂಡು ಮಕ್ಕಳಿಗೆ ಡ್ರಾಯಿಂಗ್ ಪಾಠ ಒಂದು ಚಿತ್ರಕಲಾ ಶಿಕ್ಷಕನಾಗಿನೂ ಹೋಗ್ತಾ ಇದ್ದೇನೆ. ಆದರೂ ದಿವಸದಲ್ಲಿ ಒಂದು 2-6 ಕಾರ್ಟೂನ್ ಬರೀತೇನೆ ವ್ಯಂಗ್ಯ ಚಿತ್ರ. ಅದು ನಮಗೆ ಮನಸ್ಸನ್ನು ಈಗ ಬರೆಯೋ ಹವ್ಯಾಸ ಇದ್ದವರಿಗೆ ಆ ಬರೆದವಾಗೆ ಮನಸ್ಸು ಹಗುರ ಆಗ್ತದೆ, ಏನೋ ಹೇಳಬೇಕು ಅಂದವಾಗ. ಇನ್ನೊಂದು ಪ್ಲಸ್ ಅಂದರೆ ನಾವು ಯಾವುದೋ ಒಂದು ಸಮಸ್ಯೆಯನ್ನು ನೇರವಾಗಿ ಹೇಳಿದಾಗ ನಾವು ಜನರನ್ನು ಎದುರಿಸಬೇಕಾಗ್ತದೆ. ಇದು ವ್ಯಂಗ್ಯ ಚಿತ್ರ ರೂಪದಲ್ಲಿ ಹೇಳಿದವಾಗ ಅದು ಜನಸಾಮಾನ್ಯರ ಧ್ವನಿ ಆಗ್ತದೆ. ಈಗ ಆರ್ ಕೆ ಲಕ್ಷ್ಮಣ್ಣನ್ ಅವರು ಜನಸಾಮಾನ್ಯ ಶ್ರೀಸಾಮಾನ್ಯ ಅಂತಲೇ ವ್ಯಂಗ್ಯ ಚಿತ್ರ ಬರೀತಿದ್ರು. ಅವರು ಜನರ ಸಮಸ್ಯೆಯನ್ನ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿಂದ ಹೇಳ್ತಾ ಇದ್ರು ಅವರು. ಈಗ ನಾವು ನೇರವಾಗಿ ಯಾರನ್ನ ಸಮಸ್ಯೆ ಎದುರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ರಸ್ತೆ ಹೊಂಡ ಆಯ್ತು ಅಂತೇಳಿ ರಸ್ತೆ ಹೊಂಡಾಗಿದೆ ಅಂತ ಬರದಾಕ್ಷಣ ನಮ್ಮನ್ನ ಯಾರು ಆಡಳಿತ ಪಕ್ಷದವರು ನಮ್ಗೆ ದೂರೋದಿಲ್ಲ. ಅದು ಜನರ ಧ್ವನಿ ಅದು. ಹಾಗೆ ಆಮೇಲೆ ಈಗ ಒಂದು ವ್ಯಂಗ್ಯ ಚಿತ್ರವನ್ನ ಬರೆದ ನಂತರ ಅದು ಇನ್ನಷ್ಟು ಪರಿಣಾಮಕಾರಿ ಆಗಬೇಕಿದ್ರೆ ಅದಕ್ಕೊಂದು ಅಡಿ ಬರಹ ಅಥವಾ ಒಂದು ಪಂಚ್ ಲೈನ್ ಬೇಕು ಅಂತ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು, ಅದನ್ನ ಬರೆಯುವಂತದ್ದು ಹೇಗೆ? ಈಗ ಅಂಡರ್ಲೈನ್ ಇಲ್ಲದೇನೆ ವ್ಯಂಗ್ಯ ಚಿತ್ರ ಜಾಸ್ತಿ ಅದಕ್ಕೆ ವೆಲ್ಯೂ. ಈಗ ಚಿತ್ರನೇ ಎಲ್ಲವನ್ನು ಹೇಳ್ತಾ ಇದ್ರೆ ಅದಕ್ಕೆ ಭಾಷೆ ಅನ್ನೋದಿಲ್ಲ. ಅದು ಕನ್ನಡಕ್ಕೂ ಆಗ್ಬೋದು, ಹಿಂದಿಗೂ ಆಗ್ಬೋದು, ಭಾಷೆ ರಹಿತ ಕಾರ್ಟೂನು. ಅದಕ್ಕೆ ಅಡಿ ಬರಹನೇ ಬೇಕಾಗಿರೋದಿಲ್ಲ, ಅದಕ್ಕೆ ಮೊದಲ ಆದ್ಯತೆ. ಅದಿಲ್ಲ, ಅವಶ್ಯಕತೆ ಉಂಟು ಅಂದ್ರೆ ಅಗ್ದಿ ಕಡಿಮೆ ಅಂದ್ರೆ ಒಂದೇ ಲೈನಲ್ಲಿ ಬರೆದ್ರೆ ಒಳ್ಳೆಯದು. ತುಂಬಾ 5-6 ಲೈನ್ ಮಾಡಿ ಬರೆದ್ರೆ ಓದುಗನಿಗೆ ಗೊಂದಲ ಆಗ್ತದೆ. ಹೇಳಬೇಕಾದ್ದನ್ನು ಎರಡೇ ಸಾಲಲ್ಲಿ ಹೇಳಿದ್ರೆ ಒಳ್ಳೆಯದು ವ್ಯಂಗ್ಯ ಚಿತ್ರ. ಈಗ ಪಂಚ್ ಲೈನ್ ಅಂತ ಹೇಳ್ತೀವಿ ನಾವು, ಅದು ಒಂದೇ ಸಾಲಲ್ಲಿ ಹೇಳಬೇಕಾದಕ್ಕೆ ಪಂಚ್ ಕೊಡೋದು. ಅಂದ್ರೆ ಟೀಕೆ ಅಲ್ಲ, ವಿಮರ್ಶೆ ಅಷ್ಟೇ. ಸರಿ, ಈಗ ಪೆನ್ಸಿಲ್ ಡ್ರಾಯಿಂಗ್ ಮಾಡುವಂತಹದ್ದು ಮತ್ತೆ ಪೇಂಟ್ ನಲ್ಲಿ ಡ್ರಾಯಿಂಗ್ ಮಾಡುವಂತಹದ್ದು ಅಥವಾ ಬಾಲ್ ಪೆನ್ ನಲ್ಲಿ ಮಾಡುವಂತಹದ್ದು, ಯಾವ್ದನ್ನ ಆಯ್ಕೆ ಮಾಡ್ಕೋಬಹುದು? ಈಗ ಕಲಿಯುವ ಹಂತದಲ್ಲಿ ಪೆನ್ಸಿಲ್ ಒಳ್ಳೆಯದು, ಯಾಕಂದ್ರೆ ತಿದ್ದುಪಡಿಗೆ ಅವಕಾಶ ಇರ್ತದೆ. ಈಗ ಸುಧಾರಿತ ಈಗಿನ ಡಿಜಿಟಲ್ ಅಲ್ಲಿ ಮೊಬೈಲಲ್ಲೂ ಡ್ರಾ ಮಾಡ್ಲಿಕ್ಕೆ ಬರ್ತದೆ, ಕಂಪ್ಯೂಟರ್ ಅಲ್ಲಿ ಮಾಡ್ಲಿಕ್ಕೆ ಬರ್ತದೆ, ಲ್ಯಾಪ್ಟಾಪ್ ಅಲ್ಲಿ ಡ್ರಾ ಮಾಡ್ಲಿಕ್ಕೆ ಬರ್ತದೆ. ಆದರೆ ಮನುಷ್ಯನಿಗೆ ಕೌಶಲ್ಯ ಇದ್ರೆ ಮಾತ್ರ ನಾವು ಲ್ಯಾಪ್ಟಾಪ್ ಅಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಈ ಯಾವುದೇ ಹೊಸ ಹೊಸ ಸುಧಾರಿತ ಆ್ಯಪ್ ಬಂದರೂ ಕೂಡ ನಮ್ಮ ಕೈ ಪಳಗಿರಬೇಕು. ಈಗ ಎಲ್ಲವೂ ಯಂತ್ರ ಅಲ್ಲ, ನಮ್ಮ ಕೈ ಡ್ರಾ ಮಾಡ್ಲಿಕ್ಕೆ ಬಂದರೆ ನಾವು ಈಗಿನ ಸುಧಾರಿತ ಇದನ್ನು ಬಳಸ್ಕೊಳ್ಲಿಕ್ಕೆ ಬರ್ತದೆ. ಕಲರ್ ಮಾಡ್ಲಿಕ್ಕೆ ಬಳಸ್ಕೋಬಹುದು. ಈಗಿನ ಸುಧಾರಿತ ಇದಕ್ಕೆ ನಾವು ಡೆವಲಪ್ ಆಗಲೇಬೇಕು. ಈಗ ನಾವು 20 ವರ್ಷದಿಂದ ಇದ್ದಂಗೆ ಜಗತ್ತು ಇರೋದಿಲ್ಲ, ಜಗತ್ತು ಬದಲಾವಣೆ ಆಗ್ತಿರ್ತದೆ. ಈಗಿನ ಡಿಜಿಟಲ್ ಮಾಧ್ಯಮಕ್ಕೆ ತಂತ್ರಜ್ಞಾನ ಬೇಕು, ಆದರೆ ಈ ನಮ್ಮ ಕೈ ಕೌಶಲ್ಯತೆ ಬೇಕೇ ಬೇಕು. 50% ಕೌಶಲ್ಯತೆ ಬೇಕು, ಇನ್ನು ಅರ್ಧ ನಾವು ಯಂತ್ರದ ಬಳಕೆ ಮಾಡ್ಕೋಬಹುದು. ಈ ಕವರ್ ಪೇಜ್ ಇರ್ಬೋದು, ಯಾವುದೇ ಇದಕ್ಕೂ ಈಗ ಡ್ರಾಯಿಂಗ್ ಬೇಕೇ ಬೇಕು. ಈಗ ಬೇರೆ ಬೇರೆ ಒಂದು ಕವನ ಆಗ್ಬೋದು ಅಥವಾ ಕತೆ ಆಗ್ಬೋದು, ಕಾದಂಬರಿ ಆಗ್ಬೋದು, ಯಾವಾಗ ರಿಲೀಸ್ ಆಗ್ತದೆ ಅದನ್ನ ಕಾಯ್ತಾ ಕೂರುವಂತಹ ಜನ ಇರ್ತಾರೆ. ಹಾಗೆ ಇವತ್ತು ಏನು ಬರ್ತದೆ ವ್ಯಂಗ್ಯ ಚಿತ್ರ ಇವತ್ತಿನ ಪತ್ರಿಕೆಯಲ್ಲಿ ಅಂತ ಕಾಯುವರು ಇರ್ತಾರ? ಅದಿರ್ತಾರೆ, ಯಾಕಂದ್ರೆ ಅವರದ್ದೇ ಆದ ಅಭಿಮಾನಿ ಬಳಗ ಇರ್ತದೆ. ಈಗ ಪ್ರತಿ ದಿವಸ ಪತ್ರಿಕೆ ನೋಡೋರಿಗೆ ಕಾರ್ಟೂನ್ ಅಲ್ಲಿ ಇವತ್ತು ಏನು ಬರೀತಾನೆ. ಇನ್ನೊಂದು ಏನಂದ್ರೆ ಈಗ ನಮ್ಮ ದೇಶದಕ್ಕಿಂತ ಬೇರೆ ವಿದೇಶಗಳಲ್ಲಿ ಕಾರ್ಟೂನು ಸಮಸ್ಯೆ ಆಗಿದ್ದು ಇದೆ. ಯಾಕಂದ್ರೆ ಈಗ ಧರ್ಮಗಳ ಬಗ್ಗೆ ಬರೆದಾವಾಗ ಅದು ಬಹುಸಂಖ್ಯಾತರಿಗೆ ಅದು ನೋವಾದಾವಾಗ ಅದು ವ್ಯಂಗ್ಯ ಚಿತ್ರಕಾರರ ಮೇಲೆ ಅಟ್ಯಾಕ್ ಆಗಿದ್ದು ಇದೆ. ಅಂದ್ರೆ ಈ ಧರ್ಮ ಬಹಳ ಸೂಕ್ಷ್ಮ ವಿಷಯ. ಅದು ಈ ವಿದೇಶಗಳಲ್ಲಿ ಏನ್ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬರಹದಕ್ಕಿಂತನೂ ಏನೋ ಒಂದು ವಿರೋಧಿ ಇವರು ಆ ಚಿತ್ರಗಳಲ್ಲಿ ಬರೀಲಿಕ್ಕೆ ಹೋಗ್ತಾ ಇದ್ರು. ಈ ವ್ಯಂಗ್ಯ ಚಿತ್ರ ಬಹಳ ಇದಾಗಿದ್ದು ಇದೆ, ಏನ್ ಹೇಳಿ ಸುದ್ದಿ ಆಗಿದ್ದು ಇದೆ. ಈ ನಮ್ಮಲ್ಲಿ ಅಷ್ಟೊಂದು ರಿಸ್ಕ್ ತಗೊಂಡು ಯಾರೂ ಮಾಡೋದಿಲ್ಲ, ಈ ಜನರಲ್ ಆಗಿ ಮಾಡ್ತಾ ಇರ್ತಾರೆ. ಆದ್ರೂ ವ್ಯಂಗ್ಯ ಚಿತ್ರ ಬೇಗ ಜನರಿಗೆ ಟಚ್ ಆಗೋದಂತೂ ಹೌದು. ಈಗ ವ್ಯಂಗ್ಯ ಚಿತ್ರದಲ್ಲಿ ಜನರಿಗೆ ಹತ್ತಿರ ಆಗಿರೋದಕ್ಕೆ ಜನ ಅದಕ್ಕೆ ಬೇಗ ಸ್ಪಂದನೆ ಮಾಡ್ತಾರೆ. ಯಾವ ರೀತಿ ಜಾಗರೂಕತರಾಗಿರ್ಬೋದು ಅಂತ ಈ ವ್ಯಂಗ್ಯ ಚಿತ್ರಕಾರರು ಬೇರೆ ಬೇರೆ ಒಂದು ಸೋಶಿಯಲ್ ಮೀಡಿಯಾಗೆ ಇಡ್ಬೋದು ಅಥವಾ ಜನರಿಗೆ ನೇರವಾದಂತಹ ಪ್ರತಿಕ್ರಿಯೆ ಕೊಡುವಂತಹ ಒಂದು ಅವಕಾಶವೂ ಕೂಡ ಇರ್ತದೆ. ಅಂತ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಯಾವ ವಿಷಯವನ್ನ ವ್ಯಂಗ್ಯ ಚಿತ್ರವಾಗಿ ಮಾಡಬಹುದು, ಯಾವ್ದನ್ನ ಮಾಡಬಾರದು ಅಂತ? ಈಗ ನಾನು ಮೊದಲೇ ಹೇಳ್ದಂಗೆ ಜನರಿಗೆ ಧ್ವನಿ ಆಗ್ಬೇಕು. ಈಗ ಕಲೆ ಬಗ್ಗೆನೂ ಅದರಲ್ಲೂ ಸಮಸ್ಯೆ ಇರ್ತದೆ, ಸರ್ಕಾರದ ಆಡಳಿತದಲ್ಲಿ ಸಮಸ್ಯೆ ಇರ್ತದೆ, ದೈನಂದಿನ ವ್ಯವಹಾರದಲ್ಲಿ ಸಮಸ್ಯೆ ಇರ್ತದೆ. ಅದನ್ನ ನಾವು ವ್ಯಂಗ್ಯ ಚಿತ್ರದಲ್ಲಿ ಹೇಳ್ದಾವಾಗ ಅದು ಜನರಿಗೆ ಈಗಿನ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಯಾವುದಾದ್ರೂ ಒಂದು ಕಾರ್ಟೂನು ಬಹಳ ಜನರಿಗೆ ಕ್ಲಿಕ್ ಆಯ್ತಂದ್ರೆ ಅದೇ ವೈರಲ್ ಆಗ್ತದೆ. ಈಗ ಕವನ ಬಾಕಿ ಉಳಿದೆಲ್ಲ ಸಾಹಿತ್ಯಗಳು ಪೇಜ್ಗಟ್ಟಲೆ ಇರ್ತದೆ, ಅದಕ್ಕಿಂತನೂ ಕಾರ್ಟೂನ್ ಅನ್ನು ವೈರಲ್ ಆಗಿದ್ದು ನಾ ತುಂಬಾ ಗಮನ ಮಾಡಿದ್ದೇನೆ. ಯಾಕೆಂದ್ರೆ ಈಗ ಯಾವುದೋ ಸಮಸ್ಯೆಯನ್ನು ಇವತ್ತು ಇಲ್ಲ ಸಿರ್ಸೆಯಲ್ಲಿ ವೈರಲ್ ಆಯ್ತಂದ್ರೆ ಅದು ಬೆಂಗಳೂರು ತನಕ ಹೋಗ್ತದೆ, ಮಂಗಳೂರು ತನಕನೂ ಹೋಗ್ತದೆ. ಯಾಕಂದ್ರೆ ಅಲ್ಲಿ ಜನರಿಗೆ ಅದು ಸಮಸ್ಯೆ ಬೇಗ ಸ್ಪ್ರೆಡ್ ಆಗ್ತಾ ಹೋಗ್ಬಿಡ್ತದೆ. ಈಗ ಎಲ್ಲ ಒಂದ್ ಕಡೆ ಗುಡ್ಡ ಕುಸಿತ ಆಯ್ತು ಅಥವಾ ಏನೋ ಒಂದು ಇದಾಯ್ತು, ಅದನ್ನ ಒಬ್ಬ ಕಾರ್ಟೂನ್ ಮಾಡ್ತಾನೆ. ಅಥವಾ ಈಗಿನ ಜನರ ಮಹಿಳಾ ಮೇಲೆ ದೌರ್ಜನ್ಯ ಇರ್ಬೋದು, ವರದಕ್ಷಿಣೆ ಸಮಸ್ಯೆ ಇರ್ಬೋದು, ಅಥವಾ ಮದ್ಯಪಾನದ್ದೇ ಇರ್ಬೋದು, ಈಗ ದಿನ ಬೆಳಗಾದ್ರೆ ಅದು ಸುದ್ದಿ ಆಗ್ತದೆ. ಅದ್ ಯಾರೋ ಒಬ್ಬ ಅದ್ರ ಸಂಬಂಧ ಕಾರ್ಟೂನ್ ಬರೀತಾನೆ ಅಂದ್ರೆ ಅದು ಬೇಕದಂ ಪಂಚ್ ಇರ್ತದೆ, ಎಲ್ಲಾ ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದ್ಬಿಡ್ತದೆ. ಅವನಿಗೆ ಬರೆದವನಿಗೆ ಗೊತ್ತಿರೋದಿಲ್ಲ, ತಂದೆ ಇಷ್ಟೊಂದು ವೈರಲ್ ಆಗಿದೆ ಅನ್ನೋದು ಅವನಿಗೂ ಗೊತ್ತಿರೋದಿಲ್ಲ. ಅವನು ಸಹಜವಾಗಿ ಬರೆದಿರ್ತಾನೆ, ಅದು ಅದು ಆಗಿನ ಸಾಂದರ್ಭಿಕ ಇರ್ತದೆ. ಹಾಗಾಗಿ ಎಲ್ಲ ಕಡೆ ಹಂಚಿಕೆ ಆಗ್ಬಿಡ್ತದೆ. ಈ ವ್ಯಂಗ್ಯಚಿತ್ರ ಕಲೆಯಂಥದ್ದನ್ನು ಹೊಸ ಒಂದು ಹವ್ಯಾಸವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅಥವಾ ತೊಡಗಿಸಿಕೊಳ್ಳುವುದಕ್ಕೆ ವಯೋಮಿತಿ ಏನಾದರೂ ಇದೆಯಾ? ಈಗ ನಿವೃತ್ತಿ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬಹುದು, ಅಥವಾ ಗೃಹಿಣಿಯರು ಇರಬಹುದು, ಸಾಕಷ್ಟು ಬಿಡುವಾದಂಥ ಒಂದು ಸಮಯ ಇರುತ್ತದೆ. ಅಂತಹ ಸಮಯದಲ್ಲಿ ಈ ವ್ಯಂಗ್ಯಚಿತ್ರ ಕಲೆಯನ್ನು ಕಲಿಬಹುದಾ ಹೇಗೆ ಅಂತ. ಈಗ ಕರ್ನಾಟಕದಲ್ಲಿ ನಾನು ಗಮನಿಸಿದಂಗೆ ಹೆಣ್ಮಕ್ಕಳೇ ಕಾರ್ಟೂನ್ ಬರೀತಾ ಇಲ್ಲ. ಅದು ಯಾಕೆ ಬರೀತಾ ಇಲ್ಲ ಗೊತ್ತಿಲ್ಲ. ಈಗ ನಾನು 167 ಜನ ಇದ್ದಾರೆ ನಮ್ಮ ಕರ್ನಾಟಕ ವ್ಯಂಗ್ಯ ಚಿತ್ರಕಾರರ ಸಂಘದಲ್ಲಿ. ಒಂದು ಲೆಕ್ಕ ಮಾಡಿ 3-4 ನಾಮಿನೇಟೆಡ್ ಲೇಡೀಸ್ ಇದ್ದಾರೆ, ಬಿಟ್ಟರೆ ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ. ಅವರು ಹಂಗೆ ಅಂತೇಳಿ ಕಸೂತಿ ರಂಗೋಲಿ ಎಲ್ಲ ಡ್ರಾಯಿಂಗಲ್ಲೂ ಅವ್ರು ನಮಗಿಂತ ಮುಂದಿರ್ತಾರೆ, ಆದ್ರೆ ಕಾರ್ಟೂನ್ ಯಾಕೆ ಬರೀತಾರೋ ಗೊತ್ತಿಲ್ಲ. ಅಂದರೆ ಅದು ಸ್ವಲ್ಪ ಈ ವ್ಯಂಗ್ಯ ಚಿತ್ರಕ್ಕೆ ಪೇಪರ್ ಇದೆ ಅಂದರೆ ಸಮಾಜಕ್ಕೆ ಸ್ಪಂದಿಸುವಂಥ ಅಪ್ಡೇಟ್ ಇರಬೇಕು, ಪೇಪರ್ ದಿನ ಓದೋ ಹವ್ಯಾಸ ಇರಬೇಕು, ಗೊತ್ತಿರಬೇಕು. ಅಂದ್ರೆ ಬಹುಶಃ ಹೆಣ್ಮಕ್ ನನ್ಗೆ ಅನ್ಕೊಂಡಂಗೆ ಅವಳಿಗೆ ಅವಳದ್ದೇ ಅದು ನೌಕರಿಗೆ ಹೋಗೋರಿಗೆ ಅವರಿಗೆ ಸೀಮಿತ ಆಗಿರ್ತಾರೆ, ಮನೇಲಿರೋರಿಗೆ ಅವ್ರ ಸಂಸಾರದ ಜವಾಬ್ದಾರಿ ಇರ್ತದೆ. ಹೊರಗಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಟೀಕೆ ಮಾಡಲಿಕ್ಕೆ, ವಿಮರ್ಶೆ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಮತ್ತೆ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಏನಿದೆ ಅಂದ್ರೆ ವ್ಯಂಗ್ಯ ಚಿತ್ರ ಬರೀಲಿಕ್ಕೆ ಬರದೇ ಹೋದವರು ಡೊಂಕು ಗೆರೆ ಎಳಿತಾರೆ ಅನ್ನೋ ತಪ್ಪು ಕಲ್ಪನೆ ಇದೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ಒಳ್ಳೆ ಚಿತ್ರ ಬರೀಲಿಕ್ಕೆ ಬಂದವನಿಗೆ ಡೊಂಕು ಗೆರೆ ಬರೀರಿ ಅಂದ್ರೆ ಬರೋದಿಲ್ಲ. ಅದು ಒಂದು ಕಲೆ. ಈ ವ್ಯಂಗ್ಯ ಚಿತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ಇದ್ದಾರೆ, ಫಾರಿನ್ ನಲ್ಲಿ ಬಹುಮಾನ ತಗೊಂಡವರು ಇದ್ದಾರೆ ವಿದೇಶಗಳಲ್ಲಿ. ಒಬ್ಬ ಆರ್ ಕೆ ಲಕ್ಷ್ಮಣನ್ನ ನಾವೊಂದು ಸಾಂಕೇತಿಕವಾಗಿ ಹೇಳಬಹುದು, ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದವರು ತುಂಬಾ ಮಂದಿ ಇದ್ದಾರೆ. ಒಬ್ಬ ಚಿತ್ರಕಲಾವಿದನಿಗಿಂತ ಜಾಸ್ತಿ ಅವಕಾಶಗಳು ವ್ಯಂಗ್ಯ ಚಿತ್ರಕ್ಕಿದೆ, ಯಾಕಂದ್ರೆ ಅದಕ್ಕೆ ಎಲ್ಲ ಭಾಷೆಯಲ್ಲೂ ಬರೀಲಿಕ್ಕೆ ಸಾಧ್ಯ ಇದೆ. ಈಗ ಒಬ್ಬ ಕಾರ್ಟೂನ್ ಕನ್ನಡದಲ್ಲಿ ಬರೆದ್ರೆ ಅದು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಆಗ್ತದೆ, ಹಿಂದಿ ಇಂಗ್ಲಿಷ್ ಎಲ್ಲ ಕಡೆ. ಪೇಂಟಿಂಗ್ ಏನಂದ್ರೆ ಒಂದು ಲಿಮಿಟೇಷನ್ ಇರ್ತದೆ. ವ್ಯಂಗ್ಯ ಚಿತ್ರಕಾರರಿಗೆ ತುಂಬಾ ಅವಕಾಶಗಳಿದೆ. ಮತ್ತೆ ವ್ಯಂಗ್ಯ ಚಿತ್ರ ಅವನೊಂದು ಸ್ಟೈಲ್ ರೂಢಿ ಆದ್ಮೇಲೆ ಅವನು ಬರೆದಿದ್ದೇ ಕಾರ್ಟೂನ್ ಆಗಿರ್ತದೆ. ಈಗ ಪೇಂಟಿಂಗ್ಕ್ಕಿಂತ ಜಾಸ್ತಿ ಈಗ ತುಂಬಾ ಜನರ ಕಲ್ಪನೆ ಇದೇ ಇದೆ, ಅವನಿಗೆ ರಿಯಲ್ ಆರ್ಟ್ ಬರೋದಿಲ್ಲ, ಅದಕ್ಕೆ ಅವನು ಡೊಂಕು ಗೆರೆ ಬರೀತಾನೆ ಅಂತೇಳಿ. ನನ್ನ ಲೆಕ್ಕದಲ್ಲಿ ಡೊಂಕು ಗೆರೆ ಕೂಡ ಒಂದು ಅಭಿವ್ಯಕ್ತಿ ಮಾಧ್ಯಮ, ಪವರ್ಫುಲ್ ಮಾಧ್ಯಮ. ಈಗ ನಾನು ಕಲ್ತಿದ್ದು ರಿಯಲ್ ಆರ್ಟ್ ಆದರೂ ನಾನು ಈಗ ಎರಡೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೇನೆ. ಆ ಸಮಸ್ಯೆ ಏನಂದ್ರೆ ರಿಯಲ್ ಬರೆಯುವಾಗ ಇರೋ ಮೂಗು ಕಾರ್ಟೂನ್ ಬರೆಯುವಾಗ ಮೂಗನ್ನು ನಾವು ಡೊಂಕ್ ಮಾಡಬೇಕಾಗ್ತದೆ. ಸುಂದರ ಬರೆದ್ರೆ ಅದು ವ್ಯಂಗ್ಯ ಚಿತ್ರ ಆಗೋದಿಲ್ಲ. ಅಂದ್ರೆ ಈಗ ನಾವು ಅದು ತಮಾಷೆ ದೃಷ್ಟಿಯಿಂದ ಅಷ್ಟೇ ಡೊಂಕ್ ಮಾಡ್ತೇವೆ ಬಿಟ್ರೆ ರಿಯಲ್ ಶರೀರನೂ ಬರೀಲಿಕ್ಕೆ ಗೊತ್ತಿರಬೇಕು, ಡೊಂಕ್ ಶರೀರನೂ ಬರೀಲಿಕ್ಕೆ ಗೊತ್ತಿರಬೇಕು. ನಿವೃತ್ತರಿಗೂ ಕೂಡ ಇದೊಂದು ಹವ್ಯಾಸವಾಗಬಹುದು ಆಗ್ತದೆ. ಯಾಕಂದ್ರೆ ಈ ಎಬೋ 80 ವರ್ಷದವರು ಕೂಡ ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ, ನಮ್ಮ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಏನಂದ್ರೆ ವಯೋ ಸಹಜವಾಗಿ ಕೈ ಸ್ವಲ್ಪ ಶೇಕ್ ಆಗಬಹುದು ಬಿಟ್ರೆ, ಆದ್ರೆ ವಿಚಾರಗಳು ತುಂಬಾ ಇರ್ತದೆ. ಈಗ ಅದಕ್ಕೆ ನಿವೃತ್ತಿ ಅನ್ನೋದಿಲ್ಲ ಈಗ. ಹೌದೌದು, ಈಗ ಉಳಿದವರಿಗೆ 60 ವರ್ಷಕ್ಕೆ ನಿವೃತ್ತಿ ಆದ್ರೆ ಇವರು ಒಂದು ದೈಹಿಕವಾಗಿ ಗಟ್ಟಿ ಇದ್ರೆ 80ರ ತನಕನೂ ಸಕ್ರಿಯವಾಗಿರ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಸಂಘದಲ್ಲೇ ಅಬೌವ್ 70 ಅವರೇ ತುಂಬಾ ಮಂದಿ ಇದ್ದಾರೆ. ಅಂದ್ರೆ ಅದಕ್ಕೊಂದು ನಿವೃತ್ತಿ ಅನ್ನೋದಿಲ್ಲ. ಅದು ಮುಖ್ಯವಾಗಿ ಏನಂದ್ರೆ ಅವರು ಸಮಾಜಕ್ಕೆ ಸ್ಪಂದನೆ ಇರಬೇಕು. ಈಗ ಏನೋ ಒಂದು ಚಿತ್ರ ಬರಿತೇನೆ ಅಂದ್ರೆ ಬರೋದಿಲ್ಲ, ಅದು ಜನರಿಗೆ ಮುಟ್ಟಬೇಕಂದ್ರೆ ಅದಕ್ಕೊಂದು ಟಚ್ಅಪ್ ಇರಬೇಕು, ಬೈಲೈನ್ ಇರಬೇಕು. ಅದು ಒಂದು ವ್ಯಂಗ್ಯ ಚಿತ್ರವನ್ನ ಬರೆದ ನಂತರ ಮಾನಸಿಕವಾಗಿ ನಿಮ್ಮ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ? ಓ, ಇವತ್ತು ಚೆನ್ನಾಗಿ ಬರೆದಿನಿ ಅಂತ ಇರ್ತದೋ, ಅಥವಾ ಇದರಲ್ಲಿ ಇನ್ನೇನಾದರೂ ಸುಧಾರಣೆ ಆಗಬೇಕು ಅಂತ ಇರ್ತದೋ, ಅಥವಾ ಮುಂದೆ ಬರೆಯುವಾಗ ಅದನ್ನು ಅಳವಡಿಸಿಕೊಳ್ಳೋಣ ಅಂತ ಒಂದು ಮನಸ್ಥಿತಿ ಇರ್ತದ? ಇರ್ತದೆ. ಈಗ ನಾನು ಈಗ 25,000 ವ್ಯಂಗ್ಯ ಚಿತ್ರ ಬರೆದ್ರೆ, ಈಗ ನಾನು 20 ವರ್ಷದ ಹಿಂದಿನ ಆಲ್ಬಮ್ ಎಲ್ಲ ನೋಡಿದ್ರೆ ಅಯ್ಯೋ ನಾ ಹಿಂಗೆ ಬರಿತಿದ್ನೋ ಅಂತ ಅನಿಸ್ತದೆ. ಆಗಿನ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ಈಗ 2010 ಬರೆದ ಕಾರ್ಟೂನಿಗೂ 2024 ಬರೆದ ಕಾರ್ಟೂನಿಗೂ ಆ ರೇಖೆಗಳಲ್ಲಿ ಗೊತ್ತಾಗ್ತದೆ. ಮತ್ತೆ ಈಗ ಏನಂದ್ರೆ ವಿಚಾರಗಳು ಆಗ್ಲಿಕ್ಕಿಂತ ಈಗ ಪ್ರೌಢ ಆಗಿರ್ತದೆ. ಈಗ ನಾವು 20 ವರ್ಷದಿಂದ ಬರೆದವಾಗ ನಮ್ಗೆ ರಸ್ತೆ ಹೊಂಡನೆ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಈಗ ನಮ್ಗೆ ಈ ಸಮಾಜ ಇಲ್ಲಿ ವ್ಯವಸ್ಥೆಗಳನ್ನು ನೋಡಿ ನೋಡಿ ನಾವು ಯಾವ್ದಕ್ಕೆ ಪಂಚ್ ಮಾಡಬೇಕು ಅನ್ನೋದು ಗೊತ್ತಿರ್ತದೆ. ಅಂದ್ರೆ ನಮ್ಮ ಮನಸ್ಸು ಕೂಡ ಅದಕ್ಕೆ ಸ್ಟಡಿ ಮಾಡಿ ಮಾಡಿ ಮಾಡಿ ಒಂದೇ ಲೈನಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ನಾನು ಈ 25,000 ವ್ಯಂಗ್ಯ ಚಿತ್ರದಲ್ಲಿ ಯಾವುದನ್ನು ರಿಸ್ಕ್ ತಗೊಳ್ಲಿಕ್ಕೆ ಹೋಗಲಿಲ್ಲ, ಧರ್ಮದ ಬಗ್ಗೆ ಬರೀಲಿಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಾವು ನಂಬಿಕೊಂಡಂತ ಧರ್ಮವನ್ನು ನಾವೇ ಟೀಕೆ ಮಾಡಿದ್ರೆ, ಉದಾಹರಣೆಗೆ ನಾವೀಗ ಒಂದು ಸ್ವಲ್ಪ ವರ್ಷದ ಹಿಂದೆ ಗಣಪತಿ ಮುಳುಗಿಸಿದವಾಗ ಈಗ ಹಬ್ಬದಲ್ಲಿ ಗಣಪತಿಯನ್ನ ಮೂರ್ತಿಯನ್ನ ಮುಳುಗಿಸ್ತಾರೆ. ಧರ್ಮವನ್ನು ನಂಬಿದವರು ಭಕ್ತರು ಅದನ್ನಲ್ಲಿ ದೇವರನ್ನು ಕಾಣ್ತಾರೆ. ಈಗ ನಾವು ಇಲ್ಲಿ ತಾನು ಬದುಕಬೇಕು ಅಂತೇಳಿ ಗಣಪತಿ ತಲೆ ಮೇಲೆ ಕುತ್ಕೊಂಡಂಗ ಒಂದು ಕಾರ್ಟೂನ್ ಮಾಡಿದ್ದೆ. ಅದ್ರ ಕೆಲವು ಧರ್ಮದ ಬಗ್ಗೆ ವಿಶ್ವಾಸ ಇದ್ದವರು ಅದನ್ನ ಹಾಗೆ ಬರಿಬಾರದಿತ್ತು ಅಂತ ಹೇಳಿದ್ರು. ಕಡೆ ನನಗೆ ಅದು ಹೌದು ಅನಿಸ್ತು, ಯಾಕಂದ್ರೆ ನಾವು ಅದನ್ನು ಹಾಸ್ಯ ಪ್ರಧಾನವಾಗಿ ನೋಡ್ಲಿಕ್ಕೆ ನಮ್ಗೆ ಸರಿ ಅನಿಸ್ತದೆ. ಆದ್ರೆ ಗಣಪತಿಯಲ್ಲಿ ದೇವರನ್ನು ಕಂಡವನಿಗೆ ಇಲಿ ಗಣಪತಿಗಿಂತ ಎತ್ತರದಲ್ಲಿ ಹೋಗಬಾರದು ಅಂತ ಅವನ ಮನಸ್ಥಿತಿ ಇರ್ತದೆ. ಈಗ ನಾವು ತಾನು ಬದುಕಬೇಕು ಅಂತೇಳಿ ಅದು ಗಣಪತಿ ತಲೆ ಮೇಲೆ ಹತ್ತಿದೆ ಅಂತ ನಾವು ಹಾಸ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಇನ್ನೊಬ್ಬನಿಗೆ ಅದು ಮಾನಸಿಕವಾಗಿ ಬೇಜಾರು ಆಗ್ಬೋದು. ಹಾಗಾಗಿ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮ ಅಂತಲ್ಲ, ಧರ್ಮ ಸ್ವಲ್ಪ ಸೂಕ್ಷ್ಮ ವಿಷಯ. ಹಾಗಾಗಿ ಯಾರು ಅನ್ಯ ಧರ್ಮದ ಬಗ್ಗೆ ಕಾರ್ಟೂನ್ ಬರೀಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ನಾವು ಬಾಹುಬಲಿಗೆ ಬಟ್ಟೆ ಹಾಕಬೇಕು ಅಂತ ಬರೆದ್ರೆ ಅದನ್ನು ನಂಬ್ಕೊಂಡಿದ್ದವ್ರಿಗೆ ನೋವಾಗ್ತದೆ. ಅದನ್ನ ಬಟ್ಟೆ ಇಲ್ದೇನೆ ಅವರು ಅದನ್ನ ಧರ್ಮವನ್ನ ಏನೋ ವಿಶ್ವಾಸದಲ್ಲಿ ಅವರು ಪಾಲನೆ ಮಾಡ್ಕೊಂಡು ಬಂದಾವಾಗ ಇನ್ನೊಬ್ರು ಅದಕ್ಕೆ ಬಟ್ಟೆ ಹಾಕಬೇಕಿತ್ತು ಅಂತ ಬರೆದ್ರೆ ಅದು ಕಾರ್ಟೂನ್ ಆಗೋದಿಲ್ಲ, ಹಾಸ್ಯ ಆಗೋದಿಲ್ಲ. ಆ ತರ ಸೂಕ್ಷ್ಮ ವಿಷಯದ ಸುದ್ದಿಗೆ ನಾವು ಹೋಗೋದಿಲ್ಲ. ಜನರಿಗೆ ಧ್ವನಿ ಆಗೋದಷ್ಟೇ ನಮ್ದು ಸದ್ಯದ ಇದು. ಇನ್ನೊಂದೇನಂದ್ರೆ ನಾವು ಈಗ ಬೆಂಗಳೂರು ಅಥವಾ ನಗರ ಕೇಂದ್ರಿತ ಇದ್ದವರು ಅಲ್ಲಿ ಸಮಸ್ಯೆಗಳ ಬರೀತಾರೆ. ಈಗ ನಾನು ಹಳ್ಳಿಯಲ್ಲಿ ಇದ್ಕೊಂಡು ಹೆಚ್ಚಿನ ನನ್ನ ಅರ್ಧ ಭಾಗ ನಾನು ಕೃಷಿ ಸಮಸ್ಯೆಗಳನ್ನು ಹೇಳಲಿಕ್ಕೆ ಹೋಗ್ತೇನೆ. ಅಂದ್ರೆ ಜನರಿಗೆ ರೈತರ ಸಮಸ್ಯೆಗೆ ಧ್ವನಿಯಾಗಲಿಕ್ಕೆ ಬಯಸ್ತೇನೆ. ಅದೇ ಕೃಷಿ ಪತ್ರಿಕೆಗಳಿಗೆ ಬರೀತೇನೆ. ನಾನು ಅನ್ಕೊಂಡಂಗೆ ಕೃಷಿ ಪತ್ರಿಕೆ ಕಾರ್ಟೂನ್ ಬರೆಯೋರೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಬೆಳಿಗ್ಗೆ ಕಾರ್ ಮೇಲೆ ಆಫೀಸಿಗೆ ಹೋಗ್ತಾರೆ ಬರ್ತಾರೆ, ಆಫೀಸಿಗೆ ಹೋಗ್ತಾರೆ ಬರ್ತಾರೆ. ಕೃಷಿ ಸಮಸ್ಯೆ ಅವ್ರಿಗೆ ಗೊತ್ತಿರೋದಿಲ್ಲ, ಅದ್ರ ಓದೋದು ಇಲ್ಲ, ಸ್ಟಡಿನೂ ಮಾಡೋದಿಲ್ಲ. ಹಾಗಾಗಿ ನಾನು ಕರ್ನಾಟಕದ ಬಹಳಷ್ಟು ಕೃಷಿ ಪೇಟೆ ಇರ್ಬೋದು, ಶ್ರಮಜೀವಿ ಪತ್ರಿಕೆ ಇರ್ಬೋದು, ಎಲ್ಲ ಕೃಷಿ ಪತ್ರಿಕೆಗಳಿಗೆ ನಾನೇ ಕಾರ್ಟೂನ್ ಬರೀತೇನೆ. ಯಾಕೆ ಅಂದ್ರೆ ನನಗೆ ಅವ್ರದ್ದು ಸಮಸ್ಯೆ ಗೊತ್ತಿರ್ತದೆ. ಈ ವರ್ಷ ಮಳೆ ಹೆಚ್ಚಾಯ್ತು, ಕೊಳೆ ಬಂತು, ಅಥವಾ ಕಾಳುಮೆಣಸು ಎಲ್ಲ ಕೊಳೆ ಬಂದು ಹೋಯ್ತು, ಅದಕ್ಕೆ ಧ್ವನಿ ಆಗ್ಲಿಕ್ಕೆ ಯಾರು ಇಲ್ಲ. ಇದನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೇನೆ. ಜನರ ಒಂದು ಬೇಡಿಕೆಗಳಾಗ್ಬೋದು ಅಥವಾ ಒಂದು ಆದ್ಯತೆಗಳಾಗ್ಬೋದು ಸಾಕಷ್ಟು ಬದಲಾಗ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಕಾರ್ಟೂನ್ಗಳಿಗೆ ಅಥವಾ ವ್ಯಂಗ್ಯ ಚಿತ್ರಗಳಿಗೆ ಭವಿಷ್ಯ ಇದೆಯಾ? ಭವಿಷ್ಯ ಇದ್ದೇ ಇದೆ. ಯಾಕಂದ್ರೆ ಇದು ಕೇವಲ ಹಾಸ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾಕಂದ್ರೆ ಜನ ಇರೋ ತನಕ ಸಮಸ್ಯೆ ಇದ್ದೇ ಇದೆ. ಸಮಸ್ಯೆ ಇರೋ ತನಕ ಅದನ್ನ ಹೇಳೋರು ಬೇಕೇ ಬೇಕು. ಯಾಕಂದ್ರೆ ಈಗ ಜನರು ಒತ್ತಡದ ಜೀವನ, ಗಡಿಬಿಡಿ ಜೀವನ, ಯಾರಿಗೂ ಪುಟಗಟ್ಟಲೆ ಓದ್ಲಿಕ್ಕೆ ಯಾರಿಗೂ ಸಮಯ ಇಲ್ಲ. ಈ ಒಂದು ಕಾಲದಲ್ಲಿ ದಿನಪತ್ರಿಕೆ ಏನಾದ್ರೂ 10 ಪೇಜ್ ಕುತ್ಕೊಂಡು ಓದ್ತಾ ಇದ್ರು. ಈಗ ಏನಾಗಿದೆ, ಮೊಬೈಲ್ ಅಲ್ಲೇ ಈಗೀಗ ನೋಡ್ತಾರೆ. 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಅವ್ರಿಗೆ ಅವತ್ತಿಂದ ಅಪ್ಡೇಟ್ ಬೇಕು. ಈಗ ನಮ್ದು ಕಾರ್ಟೂನು 2 ಸೆಕೆಂಡ್ ಅಲ್ಲಿ ನೋಡುವಂತದ್ದು, ಅದಕ್ಕೆ ಹೆಚ್ಚಿಗೆ ಸಮಯ ವಿನಿಯೋಗ ಆಗೋದಿಲ್ಲ. ಈಗ ಯಾಕಂದ್ರೆ ಈಗ ಪತ್ರಿಕೆ ಕೂಡ ಇದ್ರಲ್ಲಿ ಬರ್ತದೆ, ಈಗಿನ ಅಲ್ಲೂ ಕೂಡ ಕಾರ್ಟೂನ್ ಹಾಕ್ತಾರೆ. ಈ ಪತ್ರಿಕೆ ತೆಗೆದ್ರೂ ಅವರಿಗೆ ಕಾರ್ಟೂನ್ ಕಾಣ್ತದೆ. ಹಾಗಾಗಿ ಇದಕ್ಕೆ ಭವಿಷ್ಯ ಇದ್ದೇ ಇದೆ. ಯಾಕಂದ್ರೆ ಮತ್ತೆ ಈಗ ಇನ್ನೊಂದು ಏನಂದ್ರೆ ಎಲ್ಲರೂ ಇದಕ್ಕಾಗೆ ಫುಲ್ ಟೈಮ್ ಜಾಬ್ ಮಾಡ್ಬೇಕಂತಲ್ಲ, ವ್ಯಂಗ್ಯ ಚಿತ್ರಕಾರರೇ ಆಗ್ಬೇಕಂತಲ್ಲ, ಹವ್ಯಾಸವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಹೆಣ್ಮಕ್ಕಳಿಗೂ ಅವಕಾಶ ಇದೆ, ನೌಕರಿ ಮಾಡೋರಿಗೂ ಕಾರ್ಟೂನ್ ಕಲೀಲಿಕ್ಕೂ ಅವಕಾಶ ಇದೆ, ಪ್ರೋತ್ಸಾಹನೂ ಇದೆ. ಈಗ ಈ ಬೇರೆಯವ್ರದ್ದು ಕಾರ್ಟೂನ್ ನೋಡಿ ನೋಡಿ ಅದಕ್ಕೆ, ಯಾಕಂದ್ರೆ ಮೂಲ ಚಿತ್ರಕಲೆ ಬೇಕಂತಿಲ್ಲ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಡೊಂಕ್ ಹೆಸರೇ ಡೊಂಕುಗೆರೆ, ಅವನು ಡೊಂಕ್ ಬರೆದ್ರು ಅದು ಡೊಂಕುಗೆರೆಯೇ ಆಗಿರ್ತದೆ. ಒಬ್ರು ರಾವ್ ಬೈಲ್ ಅಂತ ಬರಿತಾ ಇದ್ರು, ಅವರು ಚಿತ್ರ ನೋಡಿದ್ರೆ ಎಷ್ಟು ಕೆಟ್ಟದಾಗಿ ಬರೆದಿದ್ದಾರಪ್ಪ ಅಂತ ಅನಿಸ್ತದೆ, ಆದ್ರೆ ಅದರಲ್ಲಿ ಒಂದು ಅರ್ಥ ಇರ್ತದೆ. ಬಹಳ ಸಂತೋಷ ಜಿ ಎಂ ಹೆಗಡೆ ಬೊಮ್ಮನಹಳ್ಳಿ ಅವರೇ. ವ್ಯಂಗ್ಯ ಚಿತ್ರ ಕಲೆಯನ್ನ ನೀವು ಅಳವಡಿಸಿಕೊಂಡು ಅದರಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆಯನ್ನ ಮಾಡಿದ್ರಿ, ಜೊತೆಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಮಾಹಿತಿಯನ್ನು ನೀಡುವಂತಹ ಒಂದು ಕೈಂಕರ್ಯವನ್ನು ಕೂಡ ನೀವು ಮಾಡ್ತಾ ಇದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಅವಕಾಶಕ್ಕಾಗಿ ಧನ್ಯವಾದ. ಕೃಷಿಕ ಹಾಗೂ ಹವ್ಯಾಸಿ ವ್ಯಂಗ್ಯ ಚಿತ್ರಕಲಾವಿದರಾದ ಶಿರಿಷಿಯ ಜಿ ಎಂ ಬೊಮ್ಮನಹಳ್ಳಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಶ್ರೋತೃಗಳು, ಇನ್ನು ಮುಂದೆ ಲಕ್ಷ್ಮೀಬಾಯಿ ಹರಿಜನ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಬ್ಯಾಡೋ ಬ್ಯಾಡೋ ಬ್ಯಾಡ Thank you.